ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ವಾರಣಸ್ಯ ವರದಾಯಕ ಸನ್ನತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ಆ ರಾಮಾಯಣದ ಕಥಾನಕವಾದ ಈ ಪ್ರಸಂಗದಲ್ಲಿ ರಾವಣನ ವಶದಲ್ಲಿದ್ದ ಸೀತೆಯನ್ನು ಬಿಡಿಸಲು ಕಪಿಸೈನ್ಯ ಸಮೇತ ಲಂಕಾಪುರಕ್ಕೆ ಲಕ್ಷ್ಮಣ ಸಹಿತವಾಗಿ ಬಂದಂತಹ ಶ್ರೀರಾಮನು ತನ್ನ ಸಮಸ್ತ ಸೈನ್ಯದವರಿಗೆ ಅವರವರ ಬೆಂಬಲ ಬಾಹುಬಲವನ್ನು ವರ್ಣಿಸುತ್ತಾ ಸ್ಮರಿಸುತ್ತಾ ಇಂದಿನ ದಿನ ವಿಶ್ರಮಿಸಿ ನಾಳೆಯ ಶುಭೋದಯದ ದಿನ ಹೋರಾಟದ ನಿರೀಕ್ಷೆಯಲ್ಲಿರೋಣ ಎಂಬ ಭಾವಾರ್ಥದ ಹಾಡು. ಪದ್ಯ ಕಾಮಿನಿ ಮಗ ಕೇಳು, ರಾಗ ನಾಟಿ, ತಾಳ ಜಂಪೆತಾಳ. ಕಾಮಿನಿ ಮಾಡಿ ಕೇಳು ರಾಮಚಂದಿರನು ಇರಲು ರಣಕ್ಕೆ ತೆರಳಿದ ತನ್ನ ಸೇನಾನಿಗಳಾದ ದೇವಾಂತಕ ನರಾಂತಕರ ರಣ ನಿರೀಕ್ಷೆಯಲ್ಲಿರುತ್ತಿರಲು ಚರಣೋರ್ವ ಬಂದು ಯುದ್ಧದ ವಾರ್ತೆಯನ್ನು ಈ ರೀತಿ ತಿಳಿಸುತ್ತಾನೆ. ಪದ್ಯ ಖಳರಾಯ ಲಾಲಿಸೈ, ತಾಳ ಮುಖಾರಿ ಏಕತಾಳ. ಖಳರಾಯ ಲಾಲಿಸೈ ಭಿನ್ನ ಭಾವ ಸಂಗ್ರಾಮದಲ್ಲಿ ಸಾಗಸ ತೋರ್ದನೆಲ್ಲ ಕದನ ಕಲಿಗಳನ್ನು ಸದೆದ ವಾನರರೆದೆ ಗೆಡಿಸಿದರೆಂಬುದು ಹರಿದುದು ಲೋಕದ ಜನರಿದಿರಲಿ ಸುದಯನೆ ಮುಂದ ಹೃದಯವ ಕಾಡೆನು ಬೆದರದಿರಲ್ಲ ಕಳರಾಯ ಲಾಲಿ ಸೈ ಭಿನ್ನ ಪಾವ ತನ್ನ ಸೇನಾವೀರರ ಮರಣ ವಾರ್ತೆಯನ್ನು ಕೇಳಿದ ರಾವಣ ಕೆರಳಿ ಹೀಗೆ ಹೇಳುತ್ತಾನೆ. ಪದ್ಯ ಕುರಿಗೆ ಹೆಬ್ಬುಳಿ ಅಂಜುವುದೆ, ತಾಳ ತ್ವರಿತ ತ್ರಿವುಡೆ. ಕೆಂಗಿಡಿಗಳನ್ನು ಕಂಗಳಲ್ಲಿ ಸೂಸು ತವಡರುಳೆ ಕಚ್ಚಿ ಕುರಿಗೆ ಹೆಪ್ಪುಲಿ ಅಂಜುವದೆ ಹಿಮ್ಮೆಟ್ಟುವೆನೆ ಸಾಗಸ ಇರವನೀಗ ಎಂದು ಹೇಳಿ ತಾನೇ ರಣಕ್ಕೆ ಮುಂದಾದಾಗ ರಾವಣ ಮತ್ತು ಧಾನ್ಯ ಮಾಲಿನಿಯ ಸಂಜಾತನಾದ ಅತಿಕಾಯನು ಬಂದು ತನ್ನ ಮನಸ್ಸಿನ ಭಾವನೆಯನ್ನು ಹೀಗೆ ಹೇಳುತ್ತಾನೆ. ಪದ್ಯ ಏತಕ್ಕೆ ಮರುಳಹಾಯ್ತಾತ, ರಾಗ ಕಾಪಿ, ತಾಳ ಅಷ್ಟ. ಏನು ತಕ್ಕೊನ್ನೆ ಮೀಸೆಗಳ ತಿರುಗುತ ದನು ಜಪತಿ ನಿಂದಿರಲು ಕಾಣುತ ಘನಮತಿಯ ಅತಿ ಕಾಯನ್ನಗುತ್ತೆಂತೆಂದ ಪಿತಗೆ ಮರುಳಾಗೆ ತಾತ ಏತಕ್ಕೆ ಮರುಳಾಗೆ ತಾತ ರಘುನಾಥನುಳ್ಕಲಗವಿ ಲೋಕವಿಖ್ಯಾತ ಮರುಳಾಗೆ ತಾತ ಆಯ ಏತಕ್ಕೆ ಮರುಳಾಗೆ ತಾತ ರಘುನಾಥನುಳ್ಕಲಗವಿ ಲೋಕವಿಖ್ಯಾತ ಮರುಳಾಗೆ ತಾತ ಸಕಲ ಲೋಕೈಕ ನಾಯಕನು ಸಕಲ ಲೋಕೈಕ ನಾಯಕನು ಸರ್ವತ್ಮಕನ್ನು ರಕ್ಷಿಸುವ ಸರ್ವರ ದೈವ ಅವನು ಮುಕುತಿದಾಯಕನು ಶಾಶ್ವತನು ಮುಕುತಿದಾಯಕನು ಶಾಶ್ವತನು ನಿನ್ನ ಯುಕುತಿ ನಡೆಯ ದಿವಸ್ತು ರಘವನು ಹಾ ಕೆಲಸಕ್ಕೆ ಮರುಳಾಗೆ ತಾತ ರಘುನಾಥನೊಳ ಕಲಗವಿ ಲೋಕ ವಿಖ್ಯಾತ ತಾತ ಮರುಳಾಗೆ ತಾತ. ರಾಮನ ಹಿರಿಮೆಯನ್ನರಿತ ಅತಿಕಾಯನು ಹೋರಾಟಕ್ಕೆ ಹೋದರೆ ಗಿರಿಯನ್ನು ಇರುವೆ ಕಡಿದಂತೆ ವ್ಯರ್ಥವಾದೀತು ಎನ್ನುತ್ತಾ ಹಿಂದೆ ರಣಕ್ಕೆ ಹೋದವರ ಸ್ಥಿತಿಗತಿಗಳನ್ನು ಅರಿತು ಈ ರೀತಿ ಪ್ರಶ್ನಿಸುತ್ತಾನೆ. ಪದ್ಯ ಕಡುಗಲಿ ಕರನಲ್ಲಿ ಪೋದ, ರಾಗ ಮಲಯ ಮಾರುತ, ತಾಳ ರೂಪಕ. ಕಡುಗಲಿ ಕರ ಎಲ್ಲಿ ಪೋದ ಹಿಂದೆ ಅಡವಿಯುಳ್ ವೀರ ವಿರಾದ ಏನಾದ ತಾತ ವೀರ ವಿರಾದ ಏನಾದ ಹಿಂದೆ ಅಡವಿಯಳ್ ವೀರ ವಿರಾದ ಏನಾದ ಬಿಡದೆ ಯೋಚಿಸಿ ಒಮ್ಮೆ ನೋಡು ಬಿಡದೆ ಯೋಚಿಸಿ ಒಮ್ಮೆ ನೋಡು ಜಗದೇಕ ರಾಮನ ಕೆಣಕಲು ಬಂತು ಕೇಡು ಜಗದೊಡೆಯ ರಾಮನ ಕೆಣಕಲು ಬಂತು ಕೇಡು ಕಡುಗಲಿ ಕರೆಯಲ್ಲಿ ಪೋದ ತಾತ ಮಗನಾಡಿದ ನೀತಿ ಮಾತುಗಳಿಂದ ಕೆರಳಿದ ರಾವಣನು ರೋಷದಿಂದ ಅತಿಕಾಯನೊಳು ಈ ರೀತಿ ಹೇಳುತ್ತಾನೆ. ಪದ್ಯ ಅತಿಕಾಯನೇ ನೀ ಕೇಳು, ತಾಳ ಮಾರವಿ ಏಕ. ಅತಿಕಾಯನೇ ಕೇಳು ಂತಿರಲಿ ಪಶುಪತಿಯ ಹವಕೈ ತರಲಿ ಪಿತನಾದ ರಾವಣನು ಬುದ್ಧಿಯ ಮಾತನ್ನು ಕೇಳದ ಸ್ಥಿತಿಯನ್ನರಿತ ಅತಿಕಾಯನು ತನ್ನ ಮನದಲ್ಲಿ ಈ ರೀತಿಯಾಗಿ ಯೋಚಿಸುತ್ತಾನೆ. ಪದ್ಯ ಅಹುದು ಮತ್ತೇನಾರ ಚಿತ್ತದಲ್ಲಿ, ರಾಗ ಹಿಂದೋಳ, ತಾಳ ಜಂಪೆ. ಅಹುದು ಅಹುದು ಮತ್ತೇನಾರ ಚಿತ್ತದಲ್ಲಿ ಗ್ರಹಿಸಿಕೊಂಡಿಹುದ ಅವರೇ ಬಲ್ಲರೆನುತ ಆಗುದು ಮತ್ತೆ ಏನಾರಾಯ್ ಚಿತ್ತದಲ್ಲಿ ಗ್ರಹಿಸಿ ಕೊಂಡಿಗೂದ ಅವರೇ ಬಲ್ಲರೆನು ಸಗಜ ವೈಷ್ಣವರೆಯ ನತಿಕಾಯನುಬ್ಬಿ ಸಗಜ ವೈಷ್ಣವರೆಯ ಅತಿಕಾಯನುಬ್ಬಿ ಸನ್ನಿಗಿತವಾದನ್ನು ರಣಕ್ಕೆ ಅಂದು ಸನ್ನಿಗಿತವಾದನ್ನು ರಣಕ್ಕೆ ಅಂದು ಅಹುದು ಅಹುದು ಮತ್ತೆ ನಾರ ಚಿತ್ತದಲ್ಲಿ ಗ್ರಹಿಸಿಕೊಂಡಿರುವುದ ಆಗುದು ಪರದೈವನಾದ ಶ್ರೀರಾಮನ ಕೂಡಲು ಮೋಕ್ಷಗಾಮಿಯಾಗಲು ಮನ ಮಾಡುತ್ತಾನೆ. ತಾನು ಮಾತ್ರವಲ್ಲದೆ ಯಾರೆಲ್ಲ ಮೋಕ್ಷ ಆಕಾಂಕ್ಷಿಗಳಾಗಿದ್ದಾರೋ ಅವರೆಲ್ಲರನ್ನೂ ಈ ರೀತಿಯಾಗಿ ಕರೆಯುತ್ತಾನೆ. ಪದ್ಯ ಬನ್ನಿರೈ ಸಂಸಾರ ಶರದಿಯ, ರಾಗ ಭೈರವಿ, ತಾಳ ಜಂಪಿ. ಬನ್ನಿರೈ ಸಂಸಾರ ಶರದಿಯನು ದಾಟುವರು ಕರೆದ ಬನ್ನಿರೈ ಸಂಸಾರ ಶರದಿಯನು ದಾಟುವರು ಬನ್ನಿರೈ ಮೋಕ್ಷಕಾಮಿಗಳು ಬನ್ನಿರೈ ಬಗಳ ಪದವಿಯನ್ನು ಬಯಸುವ ಸುಭಟರು ಬನ್ನಿರೈ ಬಗಳ ಪದವಿಯನ್ನು ಬಯಟುವ ಸುಭಟರು ಎನ್ನೊಡನೆ ನೀವೆನುತ ಕರೆದ ಬನ್ನಿರೈ ಹೊಂಬಟ್ಟಲಲ್ಲಿ ರಣವೀಳ್ಯವನ್ನು ಪಡೆದು ಯುದ್ಧ ಭೂಮಿಗೆ ಬರುತ್ತಿದ್ದ ಅತಿಕಾಯನನ್ನು ದೂರದಿಂದಲೇ ನೋಡುತ್ತಿದ್ದ ರಾಮನು ವಿಭೀಷಣನಲ್ಲಿ ಹೀಗೆ ಪ್ರಶ್ನಿಸುತ್ತಾನೆ. ಪದ್ಯ ಈತನಾರು ಪೇಳಯ್ಯ, ರಾಗ ಆರಭಿ, ತಾಳ ಏಕಮತ ತಿತ್ತಿತೈ. ಈತನಾರು ಪೇಳಯ್ಯ ವಿಭೀಷಣಾಂಕ ನೀನು ರಕ್ಕಸರು ನಿಮ್ಮ ಬಲದಲ್ಲಿ ಇರುವವರು ಎಂದು ಸೀತಾರಮಣ ಕೇಳಲಾಗ ಕೇಳ್ದನಾತನಂದು ಈತನರು ಬೆಳೆಯ ವಿಭೀಷಣಾಂಕ ನೀನು ಯಾರಯ್ಯ ಅತಿಕಾಯನ ವಿಕ್ರಮಗಳನ್ನು ಅರಿತ ರಾಮನು ಆತನನ್ನು ಎದುರಿಸುವ ವೀರರು ನಮ್ಮ ಪಾಳಯದಲ್ಲಿ ಯಾರಿದ್ದಾರೆ ಎಂದು ಪ್ರಶ್ನಿಸುತ್ತಾ ಚಿಂತಿಸುತ್ತಿರಲು ಲಕ್ಷ್ಮಣನು ಅಣ್ಣನಲ್ಲಿ ಧೈರ್ಯದ ಮಾತನ್ನು ಉತ್ಸಾಹಭರಿತನಾಗಿ ಈ ರೀತಿಯಾಗಿ ಹೇಳುತ್ತಾನೆ. ಪದ್ಯ ಅನ್ನ ನೀವೇಕೆ ತಿಂಬರಿ, ತಾಳ ಭೈರವಿ ಅಷ್ಟ. ಗುಡಿಸಿ ಚಾಕಿದರಿ ಗೌತನ ಉಣ್ಣನು ಬಡಿಸುವೆನು. ಅಣ್ಣನಿಂದ ರಣವೀಳ್ಯವನ್ನು ಪಡೆದ ಲಕ್ಷ್ಮಣನನ್ನು ಅತಿಕಾಯನು ನೋಡಿ ಅವನ ಪರಿಚಯವನ್ನು ಈ ರೀತಿಯಾಗಿ ಕೇಳುತ್ತಾನೆ. ಪದ್ಯ ಬಳಿರೆ ಬಲುಪಟನೆಂದು ಅರಿತೆನು, ರಾಗ ಶಂಕರಾಭರಣ, ತಾಳ ತ್ರಿವಿಡೆ ಮತ್ತು ತಚಿತೈ. ಅದಕ್ಕೆ ಲಕ್ಷ್ಮಣನ ಪ್ರತಿಕ್ರಿಯೆ ಹೀಗೆ: ನಿನಗೆ ರಾಮನಾಗಿ ಕಾಣಬೇಕೆಂದರೆ ಹಾಗೆ, ಲಕ್ಷ್ಮಣನಾಗಿ ಕಾಣಬೇಕೆಂದರೆ ಹಾಗೆಯೇ. ಎಂಬಲಿಗೆ ಯುದ್ಧ ಮುಂದುವರಿಯುತ್ತದೆ. ಯುದ್ಧದಲ್ಲಿ ಅತಿಕಾಯನ ಎಲ್ಲ ಬಾಣಗಳು ನಶಿಸಿ ಹೋದ ಕಾಲಕ್ಕೆ ವಿಚಲಿತನಾದ ಆತ ದೇವನೊಂದಿಗೆ ಹೋರಾಟಕ್ಕೆ ನಿಂತ ನಾನು ಭ್ರಾಂತನೆಂದು ಬಂದಂತಹ ದೇವನಿಗೆ ಷೋಡಶೋಪಚಾರ ಪೂಜೆಗೈಯಬೇಕೆಂದು ಆಶಿಸಿ ಈ ರೀತಿಯಾಗಿ ಆತನಲ್ಲಿ ನಿವೇದಿಸುತ್ತಾನೆ. ರಾಗ ಮೋಹನ, ಪದ್ಯ ನೀವು ಜಗದಾದಿ ದೈವ, ತಾಳ ಭಾಮಿನಿ. ನೀವು ಜಗದಾದಿ ದೈವ ಎಂಬುದ ನಾವು ಬಲ್ಲೆವು, ನಮ್ಮ ಕುಲದ ಸ್ವಭಾವವನ್ನು ಬಿಡಬಹುದೇ ಪೂರ್ವ ಪದ್ಧತಿಯ ನಾವು ಮಾಡುವ ಸಮರ ಮುಖ ಸಂಭವನೋಚಿತ ಸರಳ ಭಕ್ತಿಯ ನೀವು ಕೈಗೊಳ್ಳಬೇಕೆನ್ನುತ್ತ ತೆಗೆದೆಚ್ಚನತಿಕಾಯ ನೀವು ಜಗದದಿ ದೈವ ಆ ಅತಿಕಾಯನ ಅಭಿಲಾಷೆಗೆ ಒಲಿದ ಲಕ್ಷ್ಮಣನು ಬಾಣಗಳಿಂದಲೇ ಸಕಲ ಉಪಚಾರಗಳನ್ನು ಸ್ವೀಕರಿಸಿ ಅವನಲ್ಲಿರುವ ಭಕ್ತಿಯನ್ನು ಮನಗಂಡು ಈ ರೀತಿಯಾಗಿ ಹೇಳುತ್ತಾನೆ. ಪದ್ಯ ಅಸಮ ಭಕುತ ನೀನ ಹೃದಯ, ರಾಗ ಆರಭಿ, ತಾಳ ಏಕ ಮತ್ತು ತಿತ್ತಿತ್ತೈ. ಅಸಮ ಭಕುತ ನೀನ ಹೃದಯ ರಣ ಕುಶಲಯು ಕುತಿ ನಿನಗಿ ಗುದೈ ಅಸುರಾರಿಯ ಪದದಾಣೆ ರಾಕ್ಷಸರುಳು ನಿನಗೆಣಗಾಳೆ ಸಮ ಬಕುತ ನೀನಗುದೈ ಮತ್ತೆ ಯುದ್ಧವನ್ನು ಮುಂದುವರಿಸಲು ಲಕ್ಷ್ಮಣ ಅತಿಕಾಯನಲ್ಲಿ ಹೇಳುತ್ತಾನೆ. ಯುದ್ಧದಲ್ಲಿ ಲಕ್ಷ್ಮಣನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರಕ್ಕೆ ಅತಿಕಾಯನು ಧರಾಶಾಯಿಯಾಗುತ್ತಾನೆ. ರಾಮ ಧ್ಯಾನವನ್ನು ಮಾಡುತ್ತಾ ಮೋಕ್ಷವನ್ನು ಪಡೆಯುತ್ತಾನೆ ಎನ್ನುವಲ್ಲಿಗೆ ಅತಿಕಾಯ ಮೋಕ್ಷ ಎನ್ನುವ ಕಥಾನಕವು ಮಂಗಳ ಪದ್ಯದೊಂದಿಗೆ ಸಂಪನ್ನಗೊಳ್ಳುತ್ತದೆ. ಪದ್ಯ ಕರದೊಳು ಪರಶು. ಕರದೊಳು

ಹಿಮಗಿರಿ ತನೆಯೇ ಹಿಮಗಿರಿ ತನೆಯೇ